ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ನಿಲಗಿದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:15. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ. ದೊಣ್ಣೆ ಮೆಣಸಿನಕಾಯಿ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ಸಹ ಪ್ರಾಧ್ಯಾಪಕರಾದ ಡಾ ಬಿಜಿ ಹನುಮಂತರಾಯ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ ಇಂದಿನ ಕೃಷಿರಂಗದಲ್ಲಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಉದ್ಯೋಗವಾಣಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಞಾನೇಶ್ವರಿ. ನಾನು SSLC ಪಾಸ್ ಆದ ನಂತರ 2013 GTTC ಟೂಲ್ ಅಂಡ್ ಡೈ ಮೇಕಿಂಗ್ ಮುಗಿಸಿದ್ದೇನೆ. ಈಗ ಸಿಮ್ಟ್ರಿಕ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರಿನಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ವರ್ಷಕ್ಕೆ 500,000 ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ GTTC ಸೇರಿ. ಧನ್ಯವಾದಗಳು. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಇಂದಿನ ಕೃಷಿರಂಗದಲ್ಲಿ ದೊಣ್ಣೆ ಮೆಣಸಿನಕಾಯಿ ಬೇಸಾಯ. ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ಸಹ ಪ್ರಾಧ್ಯಾಪಕರಾದ ಡಾ ಬಿಜಿ ಹನುಮಂತರಾಯ ಅವರೊಂದಿಗೆ ಸಂದರ್ಶನವನ್ನು ಈಗ ಕೇಳೋಣ. ನಮಸ್ಕಾರ ಡಾ ಹನುಮಂತರಾಯ ಅವರೇ. ನಮಸ್ಕಾರ. ಈ ದೊಣ್ಣೆ ಮೆಣಸಿನಕಾಯಿ ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ. ಇದು ಸಾಕಷ್ಟು ವಾಣಿಜ್ಯ ಮಟ್ಟದಲ್ಲಿ ಇವತ್ತು ನಮ್ಮ ರೈತ ಬಾಂಧವರು ಬೆಳೀತಾ ಇದ್ದಾರೆ. ಸಾಕಷ್ಟು ಇದಕ್ಕೆ ಬೇಡಿಕೆ ಇದೆ, ಬೆಲೆನೂ ಕೂಡ ಸಿಗ್ತಾ ಇದೆ. ಮತ್ತು ಈ ಹಸಿರು ಮನೆಯಲ್ಲೂ ಕೂಡ ಇದನ್ನು ಬೆಳೆಯುವಂಥದ್ದು ಇವತ್ತು ಹೆಚ್ಚಾಗ್ತಾ ಇದೆ. ತಾವತ್ತು ಈ ದೊಣ್ಣೆ ಮೆಣಸಿನಕಾಯಿಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮುಖ್ಯವಾಗಿ ದೊಣ್ಣೆ ಮೆಣಸಿನಕಾಯಿ ಬೇಸಾಯಕ್ಕೆ ಮಣ್ಣು ಹೇಗಿದ್ದರೆ ಒಳ್ಳೆಯದು ಅಂತೀರಿ? ಈ ಒಂದು ದೊಣ್ಣೆ ಮೆಣಸಿನಕಾಯಿಗೆ ನೋಡೋದಾದರೆ ಮಣ್ಣು ಮತ್ತು ಹವಾಗುಣ ಸ್ವಲ್ಪ ಪ್ರಮುಖವಾದ ಅಂಶ ಇಲ್ಲಿ ಗಮನಿಸಬೇಕಾಗುತ್ತೆ. ಈ ಹವಾಗುಣ ನೋಡೋದಾದರೆ ಈ ಒಂದು ಬೆಳೆಗೆ ಏನು ನಾವು ತಾಪಮಾನ ಅಂತ ಏನು ಹೇಳ್ತೀವಿ, ಇದಕ್ಕೆ ಈ ಒಂದು 25-30°C ತಾಪಮಾನ ಇರಬೇಕಾಗುತ್ತೆ. ಆಮೇಲೆ ಅದರಲ್ಲೂ ನಾವು ಹಗಲೊತ್ತು ತಾಪಮಾನ ಅಂತ ಹೇಳ್ತೀವಿ, ರಾತ್ರಿ ಹೊತ್ತು ಏನು 18-25°C ಸಾಮಾನ್ಯವಾಗಿ ನಮ್ಮ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಲ್ಲಿ ಇದ್ದೇ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆಮೇಲೆ ಹೆಚ್ಚಿಗೆ ತಾಪಮಾನನೂ ಸಹ ಬಯಸೋದಿಲ್ಲ. ಇದು ತುಂಬ ಈಗ 40°, 35°, ಆ ರೀತಿ ಇದ್ದಾಗ ಇದು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥ ಪ್ರದೇಶದಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಮತ್ತು ತೇವಾಂಶನೂ ಹೆಚ್ಚಿಗೆನೂ ಇರ್ಬೋದು, ಮತ್ತು ಕಡಿಮೆನೂ ತುಂಬ ಒಣ ಪ್ರದೇಶನೂ ಇರಬಾರ್ದು. ಅಂಥ ಜಾಗದಲ್ಲಿ ಇದು ಬೆಳೆದಕ್ಕೂ ಸೂಕ್ತ. ಆ ರೀತಿ ಪ್ರದೇಶಗಳು ಈಗಾಗಲೇ ಹೇಳಿದ ಜಿಲ್ಲೆಗಳಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ ಒಂದು ಭಾಗದಲ್ಲಿ ಹೆಚ್ಚಿಗೆ ಬೆಳೀಬೋದು. ಇನ್ನು ಮಣ್ಣಿನ ಒಂದು ಇದಕ್ಕೆ ಬರೋದಾದರೆ ಈ ಒಂದು ಬೆಳೆ ಏನು ಕ್ಯಾಪ್ಸಿಕಮ್ ಅಥವಾ ದೊಣ್ಣೆ ಮೆಣಸಿನಕಾಯಿಗೆ ಮರಳು ಮಿಶ್ರಿತ ಕೆಂಪು ಮಣ್ಣು ಬಹಳ ಸೂಕ್ತ. ಇದಕ್ಕೆ ಅದಕ್ಕೆ ರಸಸಾರ ನಾವು ನೋಡೋದಾದರೆ 5.5-7 ತಕ್ಕನ ಇದ್ರು ಏನು ಸಮಸ್ಯೆ ಇಲ್ಲ, ಅಥವಾ ಇವನ್ 7.5 ಇದ್ರು ಸಹ ಯಾವುದೇ ಸಮಸ್ಯೆ ಇಲ್ಲ. ಈ ಒಂದು ರಸಸಾರ ಮತ್ತು ಮಣ್ಣಿನ ಗುಣಧರ್ಮಗಳು, ಹೆಚ್ಚು ನೀರು ಬಸಿದೋಗಂಗಿರ್ಬೇಕು, ನೀರು ನಿಲ್ಲಬಾರ್ದು. ಯಾಕಂತ ಹೇಳಿದ್ರೆ ಬಹಳ ಸೂಕ್ಷ್ಮ ನೀರು ನಿಂತರೆ ಇದು ಕೊಳತೋಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ನಾವು ಈ ಒಂದು ದೊಣ್ಣೆ ಮೆಣಸಿನಕಾಯಿ ಬೇಸಾಯಕ್ಕೆ ಯಾವ್ಯಾವ ತಳಿಗಳು ಬಳಸ್ಕೋಬೋದು ಅಂತೀರಿ? ಈಗಾಗಲೇ ನಮ್ಮ ಸರ್ಕಾರಿ ಸಂಸ್ಥೆಗಳ ವಿಶ್ವವಿದ್ಯಾಲಯಗಳು ಹೊರತುಪಡಿಸಿ ಹೆಚ್ಚಿನದಾಗಿ ಈಗಾಗಲೇ ನಾವು ಮಾರುಕಟ್ಟೆಯಲ್ಲಿ ನೋಡ್ತಾ ಖಾಸಗಿ ಕಂಪನಿಗಳು, ಅದರಲ್ಲೂ ಒಳ್ಳೊಳ್ಳೆ ಹೈಬ್ರಿಡ್ ತಳಿಗಳು, ಅಧಿಕ ಇಳುವರಿ ಹೈಬ್ರಿಡ್ ತಳಿಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿ, ಆ ಬಿಡುಗಡೆ ಅಂದ್ರೆ ಅವರು ಬೀಜ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಆ ಬೀಜ ನರ್ಸರಿಗಳಲ್ಲೂ ನರ್ಸರಿ ಬೆಳೆಯುವಂತರು ಅವ್ರನ್ನ ಆ ಒಂದು ತಳಿಗಳ ಅಭಿವೃದ್ಧಿ ಮಾಡಿದ ಸಸಿಗಳನ್ನ ಮಾಡಿ ರೈತರಿಗೆ ಸಿಗ್ತಾ ಇದಾವೆ. ಹಾಗೆ ಹೇಳೋದಾದ್ರೆ ಇದರಲ್ಲಿ ನಾವು ಕ್ಯಾಪ್ಸಿಕಮ್ ಅಂತ ಏನ್ ಹೇಳ್ತೀವಿ ಅಥವಾ ಈ ದೊಣ್ಣೆ ಮೆಣಸಿನಕಾಯಿ ಅಥವಾ ಕಲರ್ಡ್ ಕ್ಯಾಪ್ಸಿಕಮ್ ಏನಂತೀವಿ, ಇದರಲ್ಲಿ ಮೂರು ತರ ಇದಾವೆ. ಒಂದು ಹಸಿರು ಕಾಯಿಗೆ ಒಂದು, ಎರಡನೇದಾಗಿ ಕೆಂಪು ಕಾಯಿಗೊಂದು, ಮೂರನೇದಾಗಿ ಹಳದಿ ಕಾಯಿಗೆ. ಈ ರೀತಿ ಮೂರು ಕಲರ್ ಇದಾವೆ, ಅಂದ್ರೆ ಗ್ರೀನ್, ರೆಡ್ ಮತ್ತೆ ಯೆಲ್ಲೋ. ಈ ರೀತಿ ಮೂರು ಕಲರ್ ಇದನ್ನು ಕಾಯಿನ ಬಳಕೆ ಮಾಡ್ತಾರೆ. ಈ ಗ್ರೀನ್ ನೋಡೋದಾದ್ರೆ ಅಥವಾ ಹಸಿರು ಬಣ್ಣದ ಕಾಯಿ ನೋಡೋದಾದ್ರೆ ಎಲ್ಲಾ ತಳಿಗಳನ್ನು ಸಹ ನಾವು ಹಸಿರು ಇದಕ್ಕೆ ಬಳಸ್ಕೋಬಹುದು. ಆ ಒಂದು ಹಂತದಲ್ಲಿ ಹಸಿರು ಒಂದು ಇದ್ದ ಹಂತದಲ್ಲೇ ನಾವು ಕಟಾವು ಮಾಡಿದ್ರೆ ಎಲ್ಲವನ್ನು ಗ್ರೀನ್ ಕ್ಯಾಪ್ಸಿಕಮ್ ಅಂತೀವಿ ಅಥವಾ ಹಸಿರು ಬಣ್ಣಕ್ಕೆ ನಾವು ತಗೋಬಹುದು. ಅಂದ್ರೆ ಈ ಸ್ಥಳೀಯ ಮಾರುಕಟ್ಟೆಯಲ್ಲಿ ಅದಕ್ಕೆ ಹೆಚ್ಚು ಬೇಡಿಕೆ ಇರತಕ್ಕಂಥದ್ದು. ಅಥವಾ ನಾವು ಆ ಒಂದು ಏನು ನಮ್ಗೆ ಕೆಂಪದೇ ಬೇಕು ಅಂದ್ರೆ ಆ ಒಂದು ಕಲರ್ ಹಳದಿ ಆ ಕಲರ್ ಬಂದಾಗ ಅಥವಾ ಆ ಬಣ್ಣ ಬಂದಾಗ ಅದನ್ನ ಕಟಾವು ಮಾಡಿ ಕೊಡೋದಕ್ಕೆ ನಾವು ಆಗ್ತದೆ. ಆ ತಳಿಯ ವೈಶಿಷ್ಟ್ಯತೆ ಇರ್ತದೆ. ನಾವು ಹಸಿರು ಬಣ್ಣದ ನೋಡೋದಾದ್ರೆ ನಮ್ಮಲ್ಲಿ ಇಂದಿರಾ ಅಂತ ಇದೆ, ಆಮೇಲೆ ಇನ್ನೇ ಇತರೆ ಕಂಪ್ನಿಗಳು ಇದಾವೆ. ನಮ್ಮ ಐ ಎಚ್ ಆರ್ದು ಸ್ವಲ್ಪ ವೆರೈಟೀಸ್ ಇದಾವೆ. ಜಾಸ್ತಿ ಇತ್ತೀಚಿನ ದಿನಗಳು ಇಂದಿರಾ ಅಂತ ಹೇಳ್ಬಿಟ್ಟು ತುಂಬಾ ಜನಪ್ರಿಯವಾದ ತಳಿನ ಈಗ ರೈತರು ಬೇಸಾಯ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೆಂಪುದಕ್ಕೆ ಬರೋದಾದ್ರೆ ಬಾಂಬಿ ಅಂತ ಒಂದಿದೆ, ಅದು ಇನ್ಸ್ಪಿರೇಷನ್ ಅಂತ ಒಂದಿದೆ, ಆಮೇಲೆ ಮಲ್ಟಿ ಸ್ಟಾರ್ ಅಂತ ಇದೆ, ಆಮೇಲೆ ನತಾಶಾ ಅಂತ ಇದೆ. ಈ ರೀತಿ ತಳಿಗಳನ್ನ ನಾವು ಏನು ಬೆಳೆದು ಆ ಒಂದು ಕಲರ್ ಬರೋವರೆಗೂ ಸ್ವಲ್ಪ ಅಂದರೆ ನಾವು ಕಾಲು ಭಾಗ ಕಲರ್ ಬರೋವರೆಗೂ ಅದನ್ನು ಇಟ್ಕೊಂಡು ತದನಂತರ ಕಟಾವು ಮಾಡಿ ನಾವು ಸಾಗಾಣಿಕೆ ಮಾಡೋದು ಅಥವಾ ಮಾರಾಟ ಮಾಡೋದು ನೋಡ್ತೀವಿ. ಮಾರಾಟ ಅಲ್ಲಿ ರೀಚ್ ಆಗೋ ಅಥವಾ ಅದರ ಏನು ಗ್ರಾಹಕರಿಗೆ ತಲುಪುವಷ್ಟೊತ್ತಿಗೆ ಅದು ಪೂರ್ತಿ ಆ ಬಣ್ಣ ಬಂದು ಅದನ್ನು ಮಾಡ್ತಕ್ಕಂಥದ್ದು. ಇನ್ನು ಹಳದಿ ಬಣ್ಣದ ಬರೋದಾದರೆ ಹೆಚ್ಚಿನ ಹಳದಿ ಬಣ್ಣ ಅಂತ ಹೇಳೋದು ಹೊರಬೆಲ್ಲ ಅಂತ ಒಂದು ಒಳ್ಳೆ ಉತ್ತಮ ಹೈಬ್ರಿಡ್ ತಳಿ ಅದು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಹೊಸದೊಂದು ಬಚಾಟ ಅಂತಕ್ಕಂಥದ್ದು ತಳಿ, ಈ ತಳಿ ಸಹ ಹೆಚ್ಚಿಗೆ ಪ್ರಚಲಿತವಾಗಿ ರೈತರು ಬೇಸಾಯ ಮಾಡ್ತಾರೆ. ಅಂದ್ರೆ ರೈತರಲ್ಲಿ ಸಾಕಷ್ಟು ಬೇರೆ ಬೇರೆ ತಳಿಗಳು ಜನಪ್ರಿಯವಾಗಿದ್ದಾವೆ. ಹೌದು, ಅವರು ಯಾವ್ದು ಬೆಳೆದು ಚೆನ್ನಾಗಿ ಬಂತು ಅಂದ್ರೆ ಅದನ್ನೇ ಅವ್ರು ಹಿಡಿದು ಬಿಡ್ತಾರೆ. ಹೌದು, ಈಗ ಈ ಕಲರ್ ಅಂತ ಏನ್ ಹೇಳಿದ್ರೆ ಈ ಮೂರು ಕಲರ್ ಅಲ್ಲಿ ನಮ್ಮ ನೀವು ಲೋಕಲ್ ಮಾರ್ಕೆಟ್ ಅಂದ್ರೆ ನಾವು ಸ್ಥಳೀಯವಾಗಿ ನಮ್ಮ ಬೆಂಗಳೂರು ಒಂದು ಮಾರುಕಟ್ಟೆಗೆ ನೋಡೋದಾದ್ರೆ ಹಸಿರು ಸೂಕ್ತ, ಅಥವಾ ನಮ್ಮ ಹೆಚ್ಚಿನ ಒಂದು ನಾವು ಏನು ಉತ್ಪಾದನೆಯಲ್ಲಿ ಶೇಕಡ ಮುಕ್ಕಾಲು ಭಾಗ ಇದು ಹೊರ ರಾಜ್ಯಗಳಿಗೆ ಹೋಗ್ತಾ ಇದೆ. ಅದರಲ್ಲೂ ಬಾಂಬೆ ಮತ್ತೆ ದೆಲ್ಲಿ ಮತ್ತೆ ಉತ್ತರ ಭಾರತಕ್ಕೆ ಹೋಗ್ತಾ ಇದೆ, ಹೊರ ದೇಶಗಳಿಗೂ ಹೋಗ್ತದೆ. ಆ ಒಂದು ಹೊರ ದೇಶಕ್ಕೆ ಮತ್ತೆ ಹೊರ ರಾಜ್ಯಗಳಿಗೆ ಹೋಗುವಂಥದ್ದು ಆದಷ್ಟು ಬಣ್ಣದ ಕ್ಯಾಪ್ಸಿಕಮ್ ಆದ್ರೆ ಒಳ್ಳೇದು ಅಥವಾ ಕಲರ್ಡ್ ಕ್ಯಾಪ್ಸಿಕಮ್ ಆದ್ರೆ ಒಳ್ಳೇದು. ಅದು ಒಂದು ಮುಖ್ಯವಾದ ಅಂಶ. ಈಗಾಗಲೇ ಸುಮಾರು ಅದರ ಒಂದು ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ವ್ಯವಸ್ಥೆನೂ ಸಹ ಸೂಕ್ತವಾದ ಅಭಿವೃದ್ಧಿ ಆಗಿದೆ. ಮುಖ್ಯವಾಗಿ ತಾವು ಈಗಾಗಲೇ ತಿಳಿಸ್ತಾ ಇದ್ರಿ, ಇದನ್ನ ಪ್ರಾರಂಭದಲ್ಲಿ ಹಸಿರು ಮನೆಯಲ್ಲೇ ಬೆಳೆಯೋದಕ್ಕೆ ಪ್ರಾರಂಭವಾಯಿತು ಅಂತಂದು, ಆಮೇಲೆ ಈಗ ತೆರೆದ ಜಮೀನಲ್ಲೂ ಕೂಡ ಇದರ ಬೇಸಾಯ ನಡೀತಾ ಇದೆ ಅಂತ. ಯಾವ್ಯಾವ ವಿಧಾನಗಳಲ್ಲಿ ಈ ದೊಣ್ಣೆ ಮೆಣಸಿನಕಾಯಿ ಬೇಸಾಯ ಮಾಡಬಹುದು ಅಂತೀರಿ? ಈ ಇದನ್ನ ಹೇಳಿದಾಗ ಹೀಗೆ ರೀತಿ ಹೇಳಿದಾಗ, ಒಂದು ಖಾಲಿ ಜಮೀನಲ್ಲಿ ಏನು ತೆರೆದ ಜಮೀನಲ್ಲೇನೆ ಮಾಮೂಲಿಯಾಗಿ ಈಗ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಅದರಲ್ಲೂ ಈಗ ಹೇಳ್ದಂಗೆ ಒಂದು ಏರು ಮಡಿಗಳನ್ನು ಮಾಡಿಕೊಂಡು ಆ ಏರು ಮಡಿಗಳಲ್ಲಿ ನಾವು ಏನು ಹನಿ ನೀರಾವರಿ ಮತ್ತು ರಸಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡು ಆ ಒಂದು ಏರು ಮಡಿಗಳಲ್ಲಿ ನಾವು ಹೊದಿಕೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಕೆ ಮಾಡಿಕೊಂಡು ಇದನ್ನು ಬೇಸಾಯ ಮಾಡ್ಬೋದು. ಈ ರೀತಿ ಮಾಡೋದಕ್ಕಂದ್ರೆ ಸ್ವಲ್ಪ ಡಿಟ್ರಿಮಿನೇಟ್ ಅಂತೀವಿ, ಅಂದರೆ ಕೆಲವು ಆ ಒಂದು ನಿರ್ದಿಷ್ಟ ಬೆಳವಣಿಗೆ ಇರತಕ್ಕಂಥ ತಳಿಗಳನ್ನು ಬಳಕೆ ಮಾಡಿಕೊಂಡು ಬೇಸಾಯ ಮಾಡತಕ್ಕಂಥದ್ದು. ಇನ್ನು ಸ್ವಲ್ಪ ಮುಂದುವರೆದು ಸ್ವಲ್ಪ ಖರ್ಚು ಜಾಸ್ತಿ, ಖರ್ಚು ಜಾಸ್ತಿನಲ್ಲೇ ಸ್ವಲ್ಪ ಕಡಿಮೆ ಅಂತ ಒಂದು ವಿಧಾನ ಅಂತಂದ್ರೆ ನೆರಳು ಪರದೆಯಲ್ಲಿ ತುಂಬಾ ಬಿಸಿಲಿರ್ತಕ್ಕಂಥ ಪ್ರದೇಶಗಳಲ್ಲಿ, ಉದಾಹರಣೆ ನಮ್ಮ ಕೋಲಾರ ಮತ್ತೆ ಇನ್ನಿತರೆ ಚಿಕ್ಕಬಳ್ಳಾಪುರ ತುಮಕೂರು ಈ ಭಾಗದಲ್ಲಿ ನೆರಳು ಪರದೆ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಈ ನೆರಳು ಪರದೆಯಲ್ಲಿ ಈ ಏನು ನಾವು ಈ ತಂತ್ರಜ್ಞಾನಗಳನ್ನು ಹೇಳಿದ್ವಿ ಸ್ವಲ್ಪ ನಿಖರ ಬೇಸಾಯ ಪದ್ಧತಿಯ ತಂತ್ರಜ್ಞಾನಗಳ ಅಳವಡಿಕೆ ಮಾಡಿಕೊಂಡು ಬೇಸಾಯ ಅಂದ್ರೆ ಬೆಳೀಬಹುದು, ನೆರಳು ಪರದೆ ಬೆಳೆಸ್ಕೊಬಹುದು. ಈ ರೀತಿ ಬೆಳೆಯೋದ್ರಿಂದ ಇದರಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆದ್ರೂ ಸಹ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿ ಮತ್ತೆ ಗುಣಮಟ್ಟದ ಕಾಯಿಗಳನ್ನು ಪಡೆಯಬಹುದು. ಇನ್ನ ನಾವು ಹಸಿರು ಮನೆಯಲ್ಲಿ ಅಥವಾ ಏನು ಪಾಲಿ ಮನೆಯಲ್ಲಿ ಒಂದು ಈ ಒಂದು ದೊಣ್ಣೆ ಮೆಣಸಿನಕಾಯಿ ಬೆಳೆದ ನೋಡೋದಾದ್ರೆ ಈ ರೀತಿ ಅನೇಕ ಅನುಕೂಲಗಳಿದಾವೆ ಮತ್ತೆ ಸ್ವಲ್ಪ ಖರ್ಚುನು ಜಾಸ್ತಿ. ಖರ್ಚು ಜಾಸ್ತಿ ಆದರೂ ಸಹ ನಮಗೆ ಆದಾಯ ಜಾಸ್ತಿ ಸರ್ಕಾರದಿಂದ ಸಹಾಯಧನ ಸಹ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಸಿಗ್ತಾ ಈ ಒಂದು ಹಸಿರು ಮನೆ ನಿರ್ಮಾಣಕ್ಕೆ ಸಹಾಯಧನ ಸಹ ಇದೆ. ಇಲಾಖೆಯನ್ನು ಸಂಪರ್ಕ ಮಾಡಿದೆ. ಅನುಕೂಲಗಳು ಇದಾವೆ ಹಸಿರು ಮನೆಯಲ್ಲಿ ಬೆಳೆ ಹಸಿರು ಮನೆಯಲ್ಲಿ ಮೊತ್ತ ಮೊದಲನೇದಾಗಿ ಸಾಮಾನ್ಯವಾಗಿ ನಾವು ತೆರೆದ ಜಮೀನಲ್ಲಿ ಬೆಳೆದಾಗ ರೋಗಕ್ಕೆ ತುತ್ತಾಗಬಹುದು, ಕೀಟಕ್ಕೆ ತುತ್ತಾಗಬಹುದು, ಹೆಚ್ಚಿಗೆ ಮಳೆ ಬರಬಹುದು, ಮಳೆಯಿಂದ ಹಾನಿಯಾಗಬಹುದು. ಇವೆಲ್ಲದರಿಂದ ನಾವು ಈ ಪಾಲಿ ಮನೆಯಲ್ಲಿ ಅಥವಾ ಹಸಿರು ಮನೆಯಲ್ಲಿ ಬೆಳೆಯೋದಕ್ಕೆ ನಾವು ಸಂರಕ್ಷಿತ ಬೇಸಾಯ ಅಂತೀವಿ. ನಾವು ರಕ್ಷಣೆ ಕೊಡ್ತಾ ಇದೀವಿ ಬೆಳೆಗೆ. ಈ ಪಾಲಿ ಮನೆಯಲ್ಲಿ ಬೆಳೆದು ರಕ್ಷಣೆ ಕೊಡ್ತೀವಿ. ಉದಾಹರಣೆ, ಕೀಟದಿಂದ ನಾವು ಮುಕ್ತ ಮಾಡ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಏನು ನೆಟ್ಲಾನ್ ಮೆಶ್ ಎಲ್ಲಾ ಕಡೆ ಎಲ್ಲೆಲ್ಲಿ ಓಪನ್ ಇರ್ತದೆ ಆ ಒಂದು ಜಾಗದಲ್ಲಿ ನಾವು ನೆಟ್ಲಾನ್ ಮೆಶ್ ಅಥವಾ ಸಣ್ಣ ಏನು ಕೀಟಗಳು ಪರದೆಗಳನ್ನು ಬರದನೆ ಹಾಕೊಂಡು ಅದನ್ನ ನಿಯಂತ್ರಣ ಮಾಡಬಹುದು. ತದನಂತರ ಮಳೆ ಬಿದ್ದ ಮಳೆ, ಯಾಕಂದ್ರೆ ಒಂದೊಂದ್ಸರಿ ತುಂಬಾ ಹೆಚ್ಚಿಗೆ ಮಳೆ ಬಿದ್ದಾಗ ಇದು ತುಂಬಾ ಹಾನಿಯಾಗೋದು ಸರ್ವೇ ಸಾಮಾನ್ಯ ಅನೇಕ ರೀತಿಯಲ್ಲಿ ನೋಡ್ತಾ ಇದೀವಿ. ಹಾಗೆ ಇದನ್ನ ಬೆಳೆದಾಗ ನಾವು ಹಸಿರು ಮನೆಯಲ್ಲಿ ಬೆಳೆದಾಗ ನಾವು ಮಳೆಯಿಂದ ರಕ್ಷಿತವಾಗಿ ಹೆಚ್ಚಿಗೆ ಇಳುವರಿ ಅಂದ್ರೆ ಯಾವ ಕೀಟ ರೋಗ ಮುಕ್ತವಾಗಿ ಹೆಚ್ಚಿಗೆ ಇಳುವರಿ ಬರ್ತಕ್ಕಂಥದ್ದು. ಮತ್ತೆ ಈ ಹಸಿರು ಮನೆ ಪರಿಣಾಮ ತಾವು ಈಗಾಗಲೇ ಕೇಳಿರ್ತೀರಾ, ಈ ಹಸಿರು ಮನೆ ಪರಿಣಾಮವನ್ನು ನಾವು ಇಲ್ಲಿ ಬಳಸ್ಕೊಳ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಹಸಿರು ಮನೆಯಲ್ಲಿ ಹೆಚ್ಚಿಗೆ ನಾವು ಏನು ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಬಳಸ್ಕೊಂಡು ಮತ್ತೆ ಸೂರ್ಯನ ಕಿರಣಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಂಡು ಶಾಖವನ್ನು ಸಹ ಅಲ್ಲೇ ಬೇಕಿದ್ರೆ ಹಿಡಿದಿಟ್ಕೊಂಡು ಈ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ ಇಂಗಾಲವನ್ನು ಸಹ ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊಂಡು ಗಿಡ ತುಂಬಾ ಉಲುಸಾಗಿ ಬೆಳೆದು ದಷ್ಟಪುಷ್ಟವಾಗಿ ಬೆಳೆದು ಹೆಚ್ಚಿನ ಇಳುವರಿ ಕೊಡೋದಕ್ಕೆ ಅನುಕೂಲ ಆಗ್ತದೆ. ನೀವು ಏನು ತೆರೆದ ಜಾಗದಲ್ಲಿ ಮತ್ತೆ ನಮ್ಮ ಪಾಲಿ ಮನೆಯಲ್ಲಿ ಇಳುವರಿ ಒಂದು ನಾವು ಕಂಪೇರ್ ಮಾಡಿ ನೋಡಿದಾದ್ರೆ ಅಥವಾ ಅದರ ಒಂದು ಇದು ನೋಡಿದಾದ್ರೆ ನಾಲ್ಕು ಪಟ್ಟು ಹೆಚ್ಚು ಇಳುವರಿ ಬರ್ತಕ್ಕಂಥದ್ದು ಮತ್ತೆ ಉತ್ತಮ ಗುಣಮಟ್ಟದ ಫಸಲನ್ನು ಸಹ ಕಾಯಿಗಳನ್ನು ಸಹ ನಾವು ಪಡೆಯಬಹುದು ಈ ಒಂದು ಹಸಿರು ಮನೆಯಲ್ಲಿ. ಹಸಿರು ಮನೆಯಲ್ಲಿ ಮುಖ್ಯವಾಗಿ ಇಲ್ಲಿ ನಾವು ಈ ಜಮೀನನ್ನು ಹೇಗೆ ಸಿದ್ಧ ಮಾಡ್ಕೋಬೇಕು ಅಂತೇಳಿ ಈಗ ಈ ಒಂದು ಬೆಳೆ ಬೇಸಾಯಕ್ಕೆ ನೋಡೋದಾದ್ರೆ ನಾವು ಈಗಾಗಲೇ ಹೇಳಿದಾಗೆ ಸ್ವಲ್ಪ ಆಧುನಿಕ ತಾಂತ್ರಿಕತೆಗಳು ನಿಖರ ಬೇಸಾಯ ಪದ್ಧತಿಗಳು ಅಂತ ಹೇಳ್ತೀವಿ, ಪ್ರಿಸಿಷನ್ ಫಾರ್ಮಿಂಗ್ ಟೆಕ್ನಾಲಜೀಸ್. ಉದಾಹರಣೆ, ನಾವು ಒಂದು ಸಣ್ಣ ಜಮೀನು ಒಂದು ಅರ್ಧ ಎಕರೆಯಲ್ಲಿ ಸಹ ಇದೊಂದು ಬೆಳವಣಿಗೆ ಮಾಡ್ತೀವಿ ಅಂದ್ರೆ ಇವತ್ತು ನಮಗೆ ತುಂಬಾ ಏನು ನೈಸರ್ಗಿಕವಾಗಿ ರಿಸೋರ್ಸಸ್ ಅಂತ ಏನ್ ಹೇಳ್ತೀವಿ ಸಂಪನ್ಮೂಲಗಳನ್ನ ನಾವು ಈಗಾಗಲೇ ಸ್ವಲ್ಪ ಸಮಸ್ಯೆಯಲ್ಲಿ ಇದೀವಿ. ಯಾಕಂತಂದ್ರೆ ನೀರಿರ್ಬೋದು, ಗೊಬ್ಬರ ಇರ್ಬೋದು, ಈ ರೀತಿ ಎಲ್ಲ ಭೂಮಿ ಜಮೀನು ಇರ್ಬೋದು. ಹಾಗಾಗಿ ನಾವು ಸ್ವಲ್ಪ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಿಕೊಂಡು ಮಾಡೋದು ಉತ್ತಮ. ಅದರಲ್ಲಿ ಈಗೇನು ಏರು ಮಡಿಗಳು ನೋಡಿರ್ತೀರಾ, ಏರು ಮಡಿಗಳನ್ನು ಮಾಡಿಕೊಂಡು ಅಥವಾ ನಾವೇ ರೈಸರ್ ಬೆಡ್ಸ್ ಅಂತ ಏನು ಹೇಳ್ತೀವಿ, ಆ ರೈಸರ್ ಬೆಡ್ಸಲ್ಲಿ ನಾವು ಮೊದಲು ಎಲ್ಲ ಏನು ಜಮೀನು ಚೆನ್ನಾಗಿ ಉಳುಮೆ ಮಾಡಿ ಕಸ ಗಂಟೆ ಎಲ್ಲ ಮಾಡಿ ಅದೆಲ್ಲ ನೀಟಾಗಿ ಅದನ್ನು ಲೆವೆಲಿಂಗ್ ಅಂತ ಏನು ಹೇಳ್ತೀವಿ, ಅದನ್ನು ಸಮಾನಾಂತರವಾಗಿ ಮಾಡಿಕೊಂಡು ಅಲ್ಲಿ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರಲ್ಲೇ ಈ ಬಂಡ್ ಅಥವಾ ಏನು ಏರು ಮಡಿಗಳನ್ನು ಮಾಡೋದಕ್ಕೆ ಬದುಗಳನ್ನು ಮಾಡಿಕೊಳ್ಳೋದಕ್ಕೆ ಒಂದು ಸಣ್ಣ ಸಣ್ಣ ಮಿಷಿನರಿ ಸಹ ಬಂದಿದ್ದಾವೆ. ಆ ಥರದ್ದು ಬಳಕೆ ಮಾಡಿಕೊಂಡು ಏರು ಮಡಿಗಳನ್ನು ಮಾಡಿಕೊಂಡು ಅದರಲ್ಲಿ ನಮ್ಮ ಈ ಲೈನ್ ಇನ್ಲೈನ್ ಡ್ರಿಪ್ಪರ್ಸ್ ಅಂತ ಹೇಳ್ತೀವಿ ಅಥವಾ ಹನಿ ನೀರಾವರಿ ಲ್ಯಾಟ್ರಲ್ಸ್ನ ಹನಿ ನೀರಾವರಿ ಪದ್ಧತಿನ ಅಳವಡಿಕೆ ಮಾಡಿಕೊಂಡು ಆ ಇದ್ರ ಮೇಲೆ ಮಲ್ಚಿಂಗ್ ಪ್ಲಾಸ್ಟಿಕ್ ಹೊದಿಕೆ ಸೀಟೆ. ನಾವೀಗ ಸಾಮಾನ್ಯವಾಗಿ 50 microns ಇದೆ, 100 microns ಇದೆ, ಸಾಮಾನ್ಯವಾಗಿ 50 microns ಆದರೆ ಸಾಕು. ಅದನ್ನು ಹೊದಿಕೆ ಮಾಡಿಕೊಂಡು ತದನಂತರ ಈ ಆ ಬೆಡ್ ಮೇಲೇ ಆ ಒಂದು ಹೊದಿಕೆ ಬೆಡ್ ಮೇಲೇ ನಾವು 45-60 cm ಅಂತರದಲ್ಲಿ ಈ ಒಂದು ಸಣ್ಣ ಸಣ್ಣ ರಂಧ್ರ ಮಾಡಿ ಆ ಪ್ಲಾಸ್ಟಿಕ್ನಲ್ಲಿ ಆ ಪ್ಲಾಸ್ಟಿಕ್ ಶೀಟ್ ಮೇಲೆ ನಾವು ಈ ಸಸಿಗಳನ್ನು ನಾಟಿ ಮಾಡಬೇಕು. ಅಂದ್ರೆ ಈಗ ಒಂದು ಬದುವಿನಿಂದ ಇನ್ನೊಂದು ಬದುವಿಗೆ ಅಥವಾ ಎಷ್ಟು ಅಂತರ ಇರುತ್ತೆ? ನಾವು ಒಂದು ಬದುವಿನಿಂದ ಇನ್ನೊಂದು ಬದಿಗೆ ಅಥವಾ ಏರು ಮಡಿಯಿಂದ ಇನ್ನೊಂದು ಏರು ಮಡಿಗೆ ಸಾಮಾನ್ಯಕ್ಕೆ 1.5 feet ಇದ್ರೆ ಸಾಕು. ಒಂದು ಮಧ್ಯದಲ್ಲಿ ಏನೇ ನಾವು ಓಡಾಡೋದಕ್ಕೆ ಮತ್ತೊಂದು ನಾವು ಏನೇ ಕೆಲಸ ಕಾರ್ಯ ಅಥವಾ ಅದಕ್ಕೆ ದಾರ ಕಟ್ಟೋದು ನಾವು ಕೊಯ್ಲು ಮಾಡೋದಕ್ಕೆ ಈ ತರ ಎಲ್ಲ ಸಿಂಪರಣೆ ಮಾಡೋದು 1.5 feet ಇದ್ರೆ ಸಾಕು. ಸಸಿಯಿಂದ ಸಸಿಗೆ 50-60 cm 45-60 cm ಸಾಮಾನ್ಯವಾಗಿ ರೈತರು ಮಾಡ್ತಕ್ಕಂತ 1.5 to 2 feet ಮಾಡಬಹುದು ಈ ರೀತಿ. ಜೊತೆಗೆ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಬರೆಸ್ಕೋಬೇಕಾಗತ್ತಲ್ವೇ ಪ್ರಮುಖವಾಗಿ ಪ್ರಥಮ ಹಂತದಲ್ಲಿ ಈ ಒಂದು ಏನು ಮಲ್ಚಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಏರು ಮಾಡಿ ಮಾಡಿದ ಮೇಲೆ ನಾವು ಏನು ಶಿಫಾರಸು ಮಾಡಿದ ಎಕರೆಗೆ ಸಾಮಾನ್ಯವಾಗಿ 25 tons ಕೊಟ್ಟಿಗೆ ಗೊಬ್ಬರನ ನೀವು ಭೂಮಿಗೆ ಸೇರಿಸಿ ಅಥವಾ ಬೆಡ್ಗಳಿಗೆ ಏನು ಏರು ಮಡಿಗಳಲ್ಲಿ ಸೇರಿಸಿ ಮಿಶ್ರಣ ಮಾಡಿ ಆಮೇಲೆ ನಾವು ಶಿಫಾರಸು ಮಾಡಿದ ಏನು ರಾಸಾಯನಿಕ ಗೊಬ್ಬರಗಳು ಉದಾಹರಣೆ ಸಾರಜನಕ ರಂಜಕ ಪೊಟಾಷ್ ಇವು 56 kg ಸಾರಜನಕ ರಂಜಕ ಪೊಟಾಷ್ ಇದೆ ಅದರಲ್ಲಿ ಕಾಲ್ಭಾಗದಷ್ಟು ಅಂದ್ರೆ ಅದು ಎಕರೆಗೆ ಕಾಲ್ಭಾಗದಷ್ಟು 56 kg ಅಲ್ಲಿ ಕಾಲ್ಭಾಗದಷ್ಟು ಪ್ರಥಮ ಹಂತದಲ್ಲಿ ಸಾಮಾನ್ಯವಾಗಿ 14-15 kg ಬರ್ತದೆ. ಅದನ್ನ ಪ್ರಥಮ ಹಂತದಲ್ಲೇ ನಾವು ಮಣ್ಣಿಗೆ ಬೆರೆಸ್ಕೋಬೇಕು. ಆಮೇಲೆ ಇನ್ನೇನು ಮುಕ್ಕಾಲು ಭಾಗ ಇರ್ತದಲ್ಲ ಅದನ್ನ ನಾವು ಹಂತಂತವಾಗಿ ಅನ್ನೋದಕ್ಕಿಂತ ಹನಿ ನೀರಾವರಿ ಮೂಲಕ ರಸ ಏನು ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು ಈಗಾಗಲೇ ಗೊತ್ತಿದೆ 19 ಇದೆ, ಪೊಟ್ಯಾಸಿಯಂ ನೈಟ್ರೇಟ್ ಅಂತಿದೆ, ಮಾನೋಮೋನಿಯಂ ಫಾಸ್ಫೇಟ್ ಅಂತಿದೆ, 10-20 ಅನೇಕ ರೀತಿಯ ವಿವಿಧ ಮಾರ್ಕೆಟ್ ಅಲ್ಲಿ ನೀರಿನಲ್ಲಿ ಕರಗುವ ಗೊಬ್ಬರಗಳಿದ್ದಾವೆ. ಅದನ್ನ ಏನು ನಾವು ವೆಂಚೂರಿ ಅಂತ ಏನ್ ಹೇಳ್ತೀವಿ ಅದನ್ನು ಬಳಕೆ ಮಾಡಿಕೊಂಡು ಅಥವಾ ನಾವು ಫರ್ಟಿಲೈಸರ್ ಟ್ಯಾಂಕ್ ಅಂತ ಹೇಳ್ತೀವಿ, ಅದನ್ನು ನೀರಾವರಿ ಮುಖಾಂತರ ನಾವು ಬೆಳೆಗೆ ವಿವಿಧ ಹಂತದಲ್ಲಿ ವಾರಕ್ಕೆ ಎರಡು ಸಾರಿ, ನೀವು ಪ್ರಥಮ ಹಂತದಿಂದ ಏನು ಒಂದು ಎರಡು ವಾರ ಬಿಟ್ಟು ನಾವು ನಾಟಿ ಮಾಡಿದ ಎರಡು ವಾರದ ನಂತರ ಎರಡರಿಂದ ಮೂರು ವಾರನೇ ಅಂದ್ಕೊಳ್ಳಿ, ಮೂರು ವಾರ ನಾವು ಏನು ಗೊಬ್ಬರ ಕೊಡೋದು ಅವಶ್ಯಕತೆ ಇಲ್ಲ. ತದನಂತರ ನಾವಕ್ಕೆ ಫರ್ಟಿಗೇಷನ್ ಅಂತ ಹೇಳ್ತೀವಿ ಅಥವಾ ರಸಾವರಿ ಪದ್ಧತಿಯನ್ನು ನಾವು ನೀಡೋದಕ್ಕೆ ಪ್ರಾರಂಭ ಮಾಡಬೇಕು. ಅದರಲ್ಲಿ ಏನು ನಾವು ವೆಜಿಟೇಟಿವ್ ಫೇಸ್ ಮತ್ತು ಫ್ಲವರ್ ರಿಪ್ರೊಡಕ್ಟಿವ್ ಫೇಸ್ ಮತ್ತು ಹಾರ್ವೆಸ್ಟಿಂಗ್ ಫೇಸ್ ಅಂತ ಹೇಳ್ತೀವಿ, ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಳ್ತೀವಿ. ಈ ಬೆಳವಣಿಗೆ ಹಂತದಲ್ಲಿ ನಾವು ಶಿಫಾರಸು ಮಾಡಿದಲ್ಲಿ ಈಗೇನು ನಾವು ಇನ್ನು ಮುಕ್ಕಾಲು ಭಾಗ ಉಳಿದಿರ್ತಕ್ಕಂಥ ಗೊಬ್ಬರಗಳನ್ನು ಸಾರಜನಕ ರಂಜಕ ಪೊಟಾಷ್ನ ನಾವು ಭಾಗಗಳಾಗಿ ಮಾಡಿಕೊಂಡು ಹನಿ ನೀರಾವರಿ ಮುಖಾಂತರ ನೀಡ್ಕೋಬೇಕಾಗುತ್ತೆ. ಅಂದರೆ ಈಗ ಸಸಿಗಳನ್ನು ಸಾಧಾರಣವಾಗಿ ನಾವು ಈ ನರ್ಸರಿಯಿಂದ ಪಡ್ಕೊಳ್ತೀವಿ, ಸಸ್ಯ ಹಿಡಿಕೆಗಳು ಅಥವಾ ಪ್ರೊಟ್ರೇಗಳು ಅಂತ ಕರೀತಾರೆ. ಅಂದರೆ ಎಷ್ಟು ಅಂತರದಲ್ಲಿ ನಾಟಿ ಮಾಡಬೇಕು ಅಂತ ತಾವು ಹೇಳಿದ್ರಿ, ಎಷ್ಟು ವಯಸ್ಸಿನ ಸಸಿಗಳು ಹಾಕೋಬೇಕಾಗತ್ತೆ ಅಂತ? ಈಗಾಗಲೇ ಸರ್ವೇ ಸಾಮಾನ್ಯವಾಗಿ ಯಾರು ನೆಲದಲ್ಲಿ ಅಥವಾ ಮಣ್ಣಲ್ಲಿ ಬೆಳೆಯೋದು ಈ ಪದ್ಧತಿ ಹೋಯ್ತು, ಮಡಿ ಸಸಿ ಮಡಿಗಳಲ್ಲಿ ಉತ್ಪಾದನೆ ಮಾಡೋದು, ಸಸಿಗಳನ್ನು ಉತ್ಪಾದನೆ ಮಾಡೋ ಕಾಲ ಪದ್ಧತಿ ಹೋಗಿದೆ. ಈಗ ಪ್ರೋಟ್ರೇಗಳನ್ನು ನರ್ಸರಿಗಳಲ್ಲಿ ಪ್ರೋಟ್ರೇಸ್ ಅಂತ ಏನು ಹೇಳ್ತೀವಿ ಅಥವಾ ಪ್ಲಾಸ್ಟಿಕ್ ತಟಿಕೆಗಳು ಅಂತ ಏನು ಹೇಳ್ತೀವಿ ಅದನ್ನು ಬಳಕೆ ಮಾಡಿಕೊಂಡು ಏನು ಕೋಕೋಪೀಟ್ ನಾರನ್ನ ತೆಂಗಿನ ನಾರನ್ನ ಬಳಕೆ ಮಾಡಿಕೊಂಡು ಬಳ್ಕೊಳ್ಳೋದು ಸರ್ವೇ ಸಾಮಾನ್ಯ ನೋಡಿರ್ತೀವಿ. ಅದರಲ್ಲಿ ತೊಂಬತ್ತೆಂಟು ಒಂದು ಟ್ರೈನಲ್ಲಿ 98 ಸಸಿ ಇರ್ತವೆ, ಅದನ್ನು ಅವರು ಬೆಳವಣಿಗೆ ಮಾಡಿಸಿರ್ತಾರೆ. ನಾವು ಸಸಿಗಳನ್ನು ನೋಡೋದಾದರೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಕೆಲವು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈಗ ಏನು ಎಷ್ಟು ದಿನದ ವಯಸ್ಸಾಗಿರ್ತಕ್ಕಂಥ ಸಸಿಗಳಿದ್ದಾವೆ, ಸಾಮಾನ್ಯಕ್ಕೆ 30-35 ದಿನ ಅಥವಾ ವಯಸ್ಸಾಗಿರ್ತಕ್ಕಂಥ ಸಸಿಗಳನ್ನು ನಾವು ನಾಟಿಗೆ ಬಳಕೆ ಮಾಡ್ಕೋಬೇಕು. ಒಂದು ತಿಂಗಳು ಅಥವಾ 35 ದಿನ ಆ ಅವಧಿಯಲ್ಲಿರ್ತಕ್ಕಂಥ ಸಸಿಗಳನ್ನು ಬಳಕೆ ಮಾಡ್ಕೋಬೇಕು. ಮತ್ತು ಬಳಕೆ ಮಾಡಬೇಕಾದ ನಾವು ಅದನ್ನು ಸಸಿಗಳನ್ನು ತರಬೇಕಾದ್ರೆ ರೋಗ ಮತ್ತು ಕೀಟ ಮುಕ್ತವಾಗಿರಬೇಕು, ಯಾವುದೇ ಒಂದು ರೋಗದಕ್ಕೆ ಇದಾಗಿರಬಾರ್ದು, ತುತ್ತಾಗಿರಬಾರ್ದು. ಆ ರೀತಿ ಸಸಿಗಳನ್ನು ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈಗ ಒಳ್ಳೊಳ್ಳೆ ಹೈಬ್ರಿಡ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತಕ್ಕಂಥದ್ದು, ಸ್ವಲ್ಪ ಇಂದಿರಾ ಈ ಥರದ್ದಾದರೆ ಸ್ವಲ್ಪ ಕಡಿಮೆ ದರದಲ್ಲೇ ಸಿಗ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಪಾಲಿ ಮನೆಯಲ್ಲಾದರೆ ಸ್ವಲ್ಪ ಜಾಗೃತಿ ಮುಂಜಾಗ್ರತೆಯಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಹಸಿರು ಮನೆಯಲ್ಲಿ ಬೆಳೆದಾದರೆ ನಾವು ಏನು ನೀವು ಈಗ ಯಾವ ರೀತಿ ಜಮೀನ ಅಥವಾ ಭೂಮಿನ ಅದ ಮಾಡ್ಕೊಳ್ಬೇಕಂತ ಹೇಳಿದ್ರಲ್ಲ, ಈ ಹಸಿರು ಮನೆಯಲ್ಲಿ ಮಾತ್ರ ಒಂದು ವೈಶಿಷ್ಟ್ಯತೆ ಇದೆ, ಅದು ಏನಂತ ಹೇಳಿದ್ರೆ ಇದನ್ನು ನಾವು ಏನಂತೀವಿ ಡಿಸ್ಇನ್ಫೆಕ್ಷನ್ ಅಂದರೆ ಈ ನಮ್ಮ ಮಣ್ಣನ್ನ ಕ್ರಿಮಿರಹಿತವಾಗಿ ಮಾಡಬೇಕು, ಕ್ರಿಮಿರಹಿತವಾಗಿ ಮಾಡಬೇಕು. ಆ ಒಂದು ಪದ್ಧತಿಯನ್ನು ಮಾಡಬೇಕಾದ್ರೆ ಫಾರ್ಮಲಿನ್ ಬಳಕೆ ಮಾಡಿಕೊಂಡು ಧೂಪೀಕರಣ ಅಂತ ಹೇಳ್ತೀವಿ, ಮಣ್ಣಿನ ಧೂಪೀಕರಣ ಅಥವಾ ಭೂಮಿ ಧೂಪೀಕರಣನೇ ಅಂತ ಹೇಳ್ಬೋದು. ಈ ಫಾರ್ಮಲಿನ್ 4% ಫಾರ್ಮಲಿನ್ನ ಬಳಕೆ ಮಾಡಿಕೊಂಡು ಇನ್ನೇನು ನಾವು ಒಂದು 15 ದಿವಸಕ್ಕೆ ನಾಟಿ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನಾವು ಒಂದು 4% ಶೇಕಡ 4% ಫಾರ್ಮಲಿನ್ನ ಒಂದು ಸ್ಕ್ವೇರ್ ಮೀಟ್ರಿಗಾದರೆ 4-6 ಲೀಟ್ರ್ ಒಂದು ಸ್ಕ್ವೇರ್ ಮೀಟ್ರಿಗೆ ಆ ಪ್ರಮಾಣದಲ್ಲಿ ಇದನ್ನ ಭೂಮಿ ಎಲ್ಲ ಅದ ಮಾಡಿದ ಭೂಮಿಗೆ ಒಯ್ಯಬೇಕಾಗುತ್ತೆ. ತದನಂತರ ಆ ಏನು ನಾವು ನೆನೆಸಿದ ಭೂಮಿಗೆ ಆ ಮಣ್ಣನ್ನ ಪೂರ್ತಿ ನಾವು ಪ್ಲಾಸ್ಟಿಕ್ ಒದಕ್ಕೆ ಬಳಸ್ಕೊಂಡು ಒದಕ್ಕೆ ಮಾಡಬೇಕಾಗುತ್ತೆ. ಅದನ್ನ ಒಂದು 6-7 ದಿನ ಬಿಡಬೇಕಾಗುತ್ತೆ. ಆ ಬಿಟ್ಟಾಗ ಏನಾಗುತ್ತಂದ್ರೆ ಆ ಒಂದು ಏನು ಆ ಘಾಟಿನ ಅಂಶ ಒಳಗಡೆ ವಾಸನೆಗೆ ಯಾವುದೇ ಕೀಟ ಇದ್ರು ಕ್ರಿಮಿ ಇದ್ರು ಅಥವಾ ಯಾವುದೇ ರೋಗಾಣುಗಳಿದ್ರು ನಾಶವಾಗ್ತವೆ. ತದನಂತರ 7-8 ದಿವಸ ಆದ್ಮೇಲೆ ನಾವು ಅದನ್ನ ತೆಗಿಬೇಕಾಗುತ್ತೆ. ಆ ಪ್ಲಾಸ್ಟಿಕ್ ಒದಕ್ಕೆ ತೆಗೆದ್ಬಿಟ್ಟು ಒಂದು 4-5 ದಿನ ಅದನ್ನ ಏನು ಗಾಳಿ ಆಡಿ ಅದನ್ನು ಆ ಒಂದು ಆ ಘಾಟಿನ ಅಂಶನ ಕಡಿಮೆ ಆಗೋವರೆಗು ತೆಗಿಬೇಕು. ಆಮೇಲೆ ಒಂದು 15 ದಿವಸ ಆದ್ಮೇಲೆ ನಾವು ನಾಟಿಗೆ ತಯಾರು ಮಾಡ್ಕೋಬಹುದು. ಏನು ಬಂದು ಬದುಗಳು ಏರ್ ಬಡ್ಡಿಗಳು ಹೌದು ಏನು ಬಂಡ್ಸ್ ಅಂತ ಏನ್ ಹೇಳಿದ್ವಿ ಅದನ್ನ ಮಾಡ್ಕೊಂಡು ಮಾಮೂಲಿಯಾಗಿ ನಾಟಿ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡಬಹುದು. ಇನ್ನ ತಿಪ್ಪೆ ಗೊಬ್ಬರ ಬಳಕೆ ಅಥವಾ ಬೇವಿನಿಂಡಿ ಬಳಕೆಗೆ ಬರೋದಾದ್ರೆ ಬೇವಿನಿಂಡಿ ಮತ್ತೆ ತಿಪ್ಪೆ ಗೊಬ್ಬರ ಸಾಮಾನ್ಯವಾಗಿ ಬಳಕೆ ಮಾಡದೇ ಇದೆ. ಅದನ್ನು ಸ್ವಲ್ಪ ಉಪಚಾರ ಮಾಡಿ ನಾವು ಕೆಲವು ಜೀವಾಂಶಗಳು ಇದಾವೆ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಿ. ಆ ಜೈವಿಕ ಗೊಬ್ಬರಗಳು ಅದರಲ್ಲೂ ಟ್ರೈಕೋಡರ್ಮಾ ಇರ್ಬೋದು ಅಥವಾ ಸುಡೋಮನಾಸ್ ಇರ್ಬೋದು ಅಥವಾ PSB ಇರ್ಬೋದು ಅಥವಾ ಮಾರುಕಟ್ಟೆಯಲ್ಲಿ ಈಗ ನಾವು ಕನ್ಸಾರ್ಷಿಯಂ ಅಂತ ಹೇಳ್ತೀವಿ ಸಂಕೀರ್ಣ ವಿವಿಧ ಜೀವಾಣುಗಳ ಸಂಕೀರ್ಣ ಇದೆ, ವಿವಿಧ ಉಪಯೋಗಕಾರಿ ಸೂಕ್ಷ್ಮಾಣುಗಳ ಸಂಕೀರ್ಣ ಇದೆ. ಅದು ಮಾರುಕಟ್ಟೆಯಲ್ಲಿ ಈಗ ಒಂದೊಂದೇ ತಗೊಬಂದು ಮಾಡೋದು ಅವಶ್ಯಕತೆ ಇಲ್ಲ, ಎಲ್ಲ 3-4 ಸೇರಿ ಒಂದು ಮೂರೂ ಒಂದರಲ್ಲೇ ಇರ್ತಕ್ಕಂಥದ್ದು ಪೆಸಿಲೋಮೈಸಿಸ್ ಈ ಥರದ್ದು ಅದು ಮಾರುಕಟ್ಟೆ IHR ಇದೆ ಮತ್ತೆ ಇದು ವಿವಿಧ ಎಲ್ಲ ಕಡೆನೂ ಮಾರುಕಟ್ಟೆಯಲ್ಲಿ ಇರ್ತದೆ. ಅದನ್ನು ತಂದು ನಾವು ಅದನ್ನು ಉಪಚಾರ ಮಾಡಿ ಅಭಿವೃದ್ಧಿ ಮಾಡ್ಕೋಬೇಕು. ಒಂದು 15 ದಿವಸ ಮುಂಚೆ ಅಥವಾ ತಿಪ್ಪೆ ಗೊಬ್ಬರ ಆಗ್ಬೋದು ಅಥವಾ ನಮ್ಮ ಬೇವಿನಿಂಡಿಯಲ್ಲಿ ಅದನ್ನು ಅಭಿವೃದ್ಧಿ ಮಾಡಿಕೊಂಡು ತದನಂತರ ಅದನ್ನು ಭೂಮಿಗೆ ಬಳಕೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಒಂದು ರೋಗ ಕೀಟಗಳ ನಿಯಂತ್ರಣ, ಅದರಲ್ಲೂ ರೋಗಕ್ಕೆ ತುತ್ತಾಗದಂಗೆ ತಡೆಯಬಹುದು. ಮತ್ತೆ ಯಾವುದೇ ಒಂದು ಸಿಂಪರಣೆ ಆಗಲಿ ಇನ್ನೊಂದಾಗಲಿ ಅವಶ್ಯಕತೆ ಕಡಿಮೆ ಆಗ್ತಕ್ಕಂಥದ್ದು, ಪರಿಸರಕ್ಕೂ ಒಳ್ಳೇದೇ ಒಳ್ಳೇದೇನೆ. ಆಮೇಲೆ ನಾವು ಸಸಿಗಳನ್ನು ನಾಟಿ ಮಾಡ್ಕೋಬೇಕಾಗತ್ತೆ. 30-35 ದಿನ ವಯಸ್ಸಾದ್ರೆ ನಾಟಿ ಮಾಡ್ಕೋಬೇಕಾಗುತ್ತೆ ಸಸಿಗಳನ್ನ. ನಾಟಿ ಮಾಡ್ಕೊಳ್ಳೋದ್ರಲ್ಲಿ ಇನ್ನೊಂದು ಇದು ನಮ್ಮ ಸೊಲನೇಷಿಯಸ್ ಅಂತೇಳಿ, ಟೊಮ್ಯಾಟೊ ಆಗಲಿ ಮತ್ತೆ ಬದನೆ ಮತ್ತೆ ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ, ಈ ಬೆಳೆಗಳಿಗೆ ಅನೇಕ ರೋಗ ಕೀಟಗಳು ತುಂಬ ತುತ್ತಾಗುವಂಥದ್ದು. ಅದರಲ್ಲಿ ಕೀಟಗಳು ಬರ್ತವೆ, ರಸ ಇರ ಕೀಟಗಳು. ಈಗ ಹೊರಗಡೆ ಬೆಳೆಯೋದಾದ್ರೆ ರೈತರಿಗೆ ಸಾಮಾನ್ಯವಾಗಿ ಕೆಲವರು ನೀವು ತೆರೆದ ಜಮೀನಲ್ಲೇ ಬೆಳೀತಾರೆ ಅಂತ ಹೇಳಿದ್ರೆ, ಅಂಥ ಜಮೀನಲ್ಲಿ ಆದಷ್ಟು ಬೌಂಡ್ರಿಲಿ ಸ್ವಲ್ಪ ನಾವು ತಡೆಗೋಡೆ ಬೆಳೆಗಳು ಅಂತ ಹೇಳ್ತೀವಿ. ಜೋಳ ಆಗ್ಬೋದು, ಮೆಕ್ಕೆಜೋಳ ಆಗ್ಬೋದು, ಅಥವಾ ಸಜ್ಜೆ ಆಗ್ಬೋದು, ಅಥವಾ ನಮ್ಮಲ್ಲಿ ಹಬ್ಸೆಣಬಹುದು, ಎತ್ತರವಾಗಿ ಬೆಳೆಯತಕ್ಕಂಥದ್ದು, ಅಥವಾ ಮಧ್ಯದಲ್ಲಿ ಈ ಇದಕ್ಕೆ ಮತ್ತೊಂದು ಕೀಟ ಒಂದು ಈ ಕಾಯಿ ಕೊರಕ ಜಾಸ್ತಿ ಬರ್ತಕ್ಕಂಥದ್ದು, ಚೆಂಡುವನ್ನು ಸಹ ಬೆಳ್ಕೊಂಡು ಇದರಲ್ಲಿ ನಾವು ನಿಯಂತ್ರಣ ಮಾಡ್ಕೋಬಹುದು. ಅದು ಹಸಿರು ಮನೆಯಲ್ಲೂ ಚೆಂಡು ಮಾಡಬಹುದು, ಖಂಡಿತ ಮಾಡಬಹುದು. ಆಮೇಲೆ ಇವು ಎಷ್ಟು ದಿನಕ್ಕೆ ಇವು ಹೂ ಬರೋದಕ್ಕೆ ಪ್ರಾರಂಭವಾಗ್ತವೆ, ಅಲ್ಲಿ ಏನಾದರೂ ವಿಶೇಷವಾದ ಕ್ರಮ ಕೈಗೊಳ್ಬೇಕಾಗತ್ತೆ? ಇದು ಹೂ ಬರೋದಕ್ಕಿಂತ ಮುಂಚೆ ಇನ್ನೂ ಒಂದು ವಿಶೇಷತೆ ಇದರಲ್ಲಿ ಏನಂತ ಹೇಳಿದ್ರೆ, ನಾಟಿ ಮಾಡಿದ ಒಂದು ತಿಂಗಳಿಗೆ, ಒಂದು ತಿಂಗಳಿಗೆ ಅಂದರೆ 40 ದಿನಕ್ಕೆ, ಆ ಹಂತದಲ್ಲಿ ಇದನ್ನು ಟ್ರೈನಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ಆಕಾರ ಕೊಡೋದು ಬಹಳ ಮುಖ್ಯ ಇದರಲ್ಲಿ. ಅದರಲ್ಲಿ 6-8 ಗೇಣ್ ಅಂತ ಏನು ಹೇಳ್ತೀವಿ, ಇದು ಬೆಳವಣಿಗೆ ಆದಂಗೆ, ನಾಟಿ ಮಾಡಿದ್ಮೇಲೆ ಬೆಳವಣಿಗೆ ಆದಂಗೆ ಈ ಗಿಡಕ್ಕೆ ಗೇಣ್ ಇರ್ತವೆ, 8 ಗಿಣ್ಣು ಅಥವಾ ಗೇಣು ಅಂತ ಏನು ಹೇಳ್ತೀವಿ. 8 ಗೇಣಲ್ಲಿ ಕೌಲು ಹೊಡಿತಕ್ಕಂಥದ್ದು, ಇಲ್ಲಿ 2 ಕೌಲು ಹೊಡಿತವೆ. ಈ 2 ಕೌಲಲ್ಲಿ ಮತ್ತೆ ಒಂದು 15 ದಿವಸ ಆದ್ಮೇಲೆ ಆ 2 ಕೌಲಿಂದ ಮತ್ತೆ 2 ಕೌಲು ಹೊಡಿತವೆ. ಸರಿ, ಅಲ್ಲಿಗೆ 4 ಕೌಲು ಆಯ್ತು. ನಾವು ಈ 4 ಕೌಲು ಆಕಾರ ಮಾತ್ರ ಉಳಿಸ್ಕೋಬೇಕಾಗುತ್ತೆ. ಆ 4 ಕೌಲಿಂದ ಮತ್ತೆ ಇನ್ನ ಕೌಲುಗಳು ಬರ್ತಾ ಇರ್ತಕ್ಕಂಥ ಸರ್ವೇ ಸಾಮಾನ್ಯ. ಆ ಹಂತದಿಂದ ಮುಂದಕ್ಕೆ ಬರ್ತಕ್ಕಂಥ ಕೌಲುಗಳನ್ನ ನಾವು ನಿಯಂತ್ರಿಸಬೇಕು, ಚೂಟ್ತಾ ಇರಬೇಕು. ಚೂಟ್ ಹಾಕಿ ಅದನ್ನ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ನಿಯಂತ್ರಣ ಮಾಡೋದ್ರ ಜೊತೆಗೆ ನಾವು ಏನು ಇದಕ್ಕೆ ದಾರ ಕಟ್ಟೋದು ಅಂತ ಏನ್ ಹೇಳ್ತೀವಿ, ಅಥವಾ ಸ್ಟೇಕಿಂಗ್ ಅಂತ ಏನ್ ಹೇಳ್ತೀವಿ, ಅದನ್ನು ಸರ್ ಆಧಾರ ಏನು ಒಂದು ಗೈವೈರು, ಅದ ರೈತರು ಸಾಮಾನ್ಯವಾಗಿ ಟೊಮೆಟೊ ಮತ್ತೊಂದು ಮತ್ತೊಂದಕ್ಕೆ ಮಾರ್ತಕ್ಕಂಥ ಸರ್ವೆ ಸಾಮಾನ್ಯ ಅದೇ ಪದ್ಧತಿನ ಅಳವಡಿಕೆ ಮಾಡಿಕೊಂಡು ಇದಕ್ಕೆ ದಾರ ಕಟ್ಟೋದನ್ನು ಸೂಕ್ತ. ಆತರ ಮೊದಲು ಒಂದು 4 ಏನು ನೀವು ಕೌಲುಗಳಿದಾವೆ, ಆ 4 ಕೌಲಿಗೆ ಭದ್ರವಾಗಿ ಒಂದು ಪ್ಲಾಸ್ಟಿಕ್ ಟೇಪ್ ಏನಿದೆ, ಟೇಪ್ ದಾರ ಏನಿದೆ, ಅದನ್ನ ಬಳಕೆ ಮಾಡ್ಕೊಂಡು ಗೈವೈರ್ಗೆ ಕಟ್ಟಿ ಬರ್ತಕ್ಕಂಥ ಸಣ್ಣ ಕೌಲುಗಳು ಇನ್ನಿತರ ಕೌಲುಗಳಿಂದ ಇದು ನಾವೇನು ತೆಂಗಿನ ನಾರದ ಅಥವಾ ಇತರೆ ನಾರಿನ ಟೈನ್ ದಾರ ಅಂತ ಏನು ಹೇಳ್ತೀವಿ, ಅದನ್ನ ಬಳಕೆ ಮಾಡ್ಕೊಂಡು ಸ್ಟೇಕಿಂಗ್ ಮಾಡ್ತಾ ಹೋದ್ರೆ ಅಥವಾ ಅದಕ್ಕೆ ಕಟ್ತಾ ಹೋದ್ರೆ ಆಮೇಲೆ ಕಾಯಿಗಳು ಪ್ರಾರಂಭ ಆಗ್ತವೆ. ಅದನ್ನ ಕಟಾವು ಮಾಡಿಕೊಂಡು ಯಾವಾಗಲೂ ಕಾಯಿ ಕಟಾವು ಕೆಳಗಡೆಯಿಂದ ಪ್ರಾರಂಭ ಆಗ್ತದೆ, ಆಮೇಲೆ ಮೇಲ್ಗಡೆಗೆ ಅದು ಹಂತವಾಗಿ ಬೆಳವಣಿಗೆ ಆದಂಗೆಲ್ಲ ಮೇಲಕ್ಕೆ ಹೋಗ್ತಾ ಇರ್ತಕ್ಕಂಥ ಹೂಗಳನ್ನು ಚೂಟ್ಬೇಕಾಗತ್ತೆ. ಹೂಗಳನ್ನು ಈ ಹಂತದಲ್ಲಿ ಕೆಲವು ನಾವು ತುಂಬಾ ಮಾರುಕಟ್ಟೆ ಮೇಲೆ ತುಂಬಾ ಬೇಡಿಕೆ ಇರತಕ್ಕಂಥವು, ಮತ್ತೆ ನಾವು ಒಂದು ಸೈಜ್ ದೊಡ್ಡ ದೊಡ್ಡ ಗಾತ್ರ ಅಥವಾ ಒಂದೇ ಗಾತ್ರದ ಕಾಯಿಗಳನ್ನು ನಾವು ನಿರೀಕ್ಷೆ ಮಾಡೋದಾದ್ರೆ ಇದರಲ್ಲಿ ಕೆಲವು ಹೂಗಳನ್ನು ಸಹ ಚೂಟಬೇಕಾಗುತ್ತೆ. ತುಂಬಾ ಒಂದೊಂದ್ಸರಿ ಹೆವಿ ಅಂದ್ರೆ ತುಂಬಾನೇ ಜಾಸ್ತಿ ಹೂವು ಆ ಒಂದು ಕವಲಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಆ ಹಂತದಲ್ಲಿ ನಾವು ಕೆಲವು ಅಂದ್ರೆ 1-2 ಕಾಯಿ ಬಿಟ್ಕೊಂಡು ಅದಕ್ಕೆ 4 ಹೂವ ಒಂದೇ ಜಾಗದಲ್ಲಿ ಬರ್ತಕ್ಕಂಥ ಕ್ಲಸ್ಟರ್ ಬೇರಿಂಗ್ ಅಂತ ಹೇಳ್ತೀವಿ, ಅದ್ರಲ್ಲಿ 2 ಬಿಟ್ಕೊಂಡು 2 ಚೂಟ್ ಆಗ್ತದೆ. ಜಾರಿಸ್ತಿ ಒರೆಯದಾಗ ಈಗ ಗಿಡಕ್ಕೆ 2 ಕೆಜಿ ಕೆಪಾಸಿಟಿ ಇದೆ ಅಂದ್ರೆ 2 ಕೆಜಿ ಅಷ್ಟೇ ಉಳಿಸ್ಕೋಬೇಕು. ಇನ್ನು 4 ಕೆಜಿ ಬಿಟ್ಕೊಂಡ್ರೆ ಏನಾಗುತ್ತೆ, ಗಾತ್ರ ಕಡಿಮೆ ಆಗುತ್ತೆ, ಅದು ಮಾರುಕಟ್ಟೆಯಲ್ಲಿ ಬೇಡಿಕೆನೂ ಸಹ ಕಡಿಮೆ ಆಗ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾದಂತ ಕ್ರಮ. ಕೆಲವು ಹಂತದಲ್ಲಿ ಒಂದೊಂದ್ಸರಿ ನಾವು ನೀವ್ ಹೇಳ್ದಂಗೆ ಚೂಟೋದಕ್ಕೂ ಒಂದು ಕೆಲವು ಸಂದರ್ಭದಲ್ಲಿ ಹೂವನ್ನ ಉಳಿಸ್ಕೊಳ್ಳೋದನ್ನು ಬಹಳ ಕಷ್ಟ ಆಗ್ತದೆ. ಬೇಸಿಗೆಯಲ್ಲಿ ಏನಾಗ್ತದೆ ಅಂದ್ರೆ ತುಂಬಾ ತಾಪಮಾನ ಇದ್ದಾಗ ಸರ್ವೇ ಸಾಮಾನ್ಯ ಹೂವು ಎಲ್ಲ ಹೂ ಆಗಿದ್ದು ಉದುರೋಗುತ್ತದೆ. ಆ ಸಂದರ್ಭದಲ್ಲಿ ನಾವು ಏನು ನ್ಯಾಪ್ತಲಿನ್ ಅಸ್ಟಿಕ್ ಆಸಿಡ್, ಪ್ಲಾನೋಫಿಕ್ಸ್ ಅಂತ ಏನಿದೆ, NAA ನ್ಯಾಪ್ತಲಿನ್ ಅಸ್ಟಿಕ್ ಆಸಿಡ್, ಆ ಒಂದು ಇದನ್ನ ನಾವು 1 ಮಿಲಿನ 4-5 ಲೀಟರ್ಗೆ ಬೆರೆಸ್ಕರಣ ಮಾಡ್ಕೊಂಡು ಸಿಂಪರಣೆ ಮಾಡಿದ್ರೆ ಅದು ಆ ಒಂದು ಇದು ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಕಾರಣ ತಮಗೆ ಗೊತ್ತಿದೆ, ಲಘು ಪೋಷಕಾಂಶಗಳ ಪಾತ್ರನೂ ಅತಿ ಮುಖ್ಯ. ಈ ಹೂ ಅಂತದಿಂದ ಕಾಯಿ ಕಚ್ಚೋದಕ್ಕೆ ಲಘು ಪೋಷಕಾಂಶಗಳು ಸಹ, ಅದರಲ್ಲೂ ಬೋರಾನ್ ಅಂತ ಏನ್ ಹೇಳ್ತೀವಿ ಅದರ ಪಾತ್ರ ಬಹಳ ಇರ್ತದೆ. ಈ ಒಂದು ಲಘು ಪೋಷಕಾಂಶಗಳನ್ನು ಸಹ ನಾವು ಹೂವು ಪ್ರಾರಂಭ ಆದ್ಮೇಲೆ ಅಥವಾ ಒಂದು 45 ದಿನ ಹೂವು ಆಗೋ ಪ್ರಾರಂಭ ಆದ ದಿನದಿಂದ ಒಂದು ನಾವು ಪ್ರತಿ 15 ದಿವಸಕ್ಕೊಮ್ಮೆ ಈ ಲಘು ಪೋಷಕಾಂಶಗಳನ್ನ ಸಿಂಪರಣೆ ಮಾಡಬೇಕು. ಅದು ತಮ್ಗೆ ಗೊತ್ತಿದೆ, ಈಗ ಸುಮಾರು ಜನಕ್ಕೆ ತರಕಾರಿ ಸ್ಪೆಷಲ್ ಅಂತ ಇದೆ ಅಂದ್ರೆ ಎಲ್ಲ ಲಘು ಪೋಷಕಾಂಶ ಮಿಶ್ರಣ, ಅದನ್ನ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಅದನ್ನ ಆ ರೀತಿ ಹೇಳಬಹುದು, 20 ಲೀಟರ್ ನೀರಿಗೆ 100 ಗ್ರಾಂ ತರಕಾರಿ ಸ್ಪೆಷಲ್ ಮತ್ತೆ 1 ನಿಂಬೆಹಣ್ಣು ಒಂದು ಶಾಂಪು ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಸಿಂಪರಣೆ ಮಾಡೋದು ಸೂಕ್ತ. ಅಂದ್ರೆ ಇದು ಹೆಚ್ಚು ಒಂದು ಕಾಯಿಗಳನ್ನು ಕೊಡೋದ್ರಿಂದ ಸಾಕಷ್ಟು ಭಾರವನ್ನು ಕೂಡ ತಡ್ಕೋಬೇಕಾಗತ್ತೆ, ಕಾಂಡಕ್ಕೂ ಕೂಡ ನಾವು ಆಧಾರ ಕೊಡಬೇಕು. ಆಧಾರ ಕೊಡೋದಕ್ಕಿಂತ ನಾನು ಹೇಳಿದೆ ಈಗಾಗಲೇ ಹೇಳಿದೆ, ನಾಲ್ಕು ಕೌಲುಗಳ ಇರಬೇಕಾದ್ರೆ ಆ ನಾಲ್ಕು ಕೌಲುಗಳ ಏನು ತಳ ಹದಿಯಲ್ಲೇನೆ ನಾವು ಈ ಟೇಪ್ ಅಂತ ಏನು ಹೇಳಿದ್ವಿ, ಸ್ಟೇಕಿಂಗ್ ಟೇಪ್ ಅಂತ ಹೇಳಿದ್ವಿ, ಅಲ್ಲಿಂದನೇ ನಾವು ಭದ್ರವಾಗಿ ನಾಲ್ಕು ಟೇಪ್ಗಳನ್ನ ಕಟ್ಟಬೇಕಾಗುತ್ತೆ. ಕಾಂಡ ಕಟ್ಟೋದು ಬಹಳ ಬಹಳ ಮುಖ್ಯ. ಅದನ್ನ ನಾವು ಗೈವೈರೆ ಅಂತ ಏನು ತಂತಿ ಕಟ್ಟಿರ್ತಾರೆ ಅದಕ್ಕೆ. ಇನ್ನು ಕೊಯ್ಲು ಯಾವಾಗ ಮಾಡ್ಕೋಬೇಕಾಗತ್ತೆ ಅಂತೀರಿ ಸಾಧಾರಣವಾಗಿ? ಸಾಮಾನ್ಯವಾಗಿ ಒಂದು ಮತ್ತೆ ಹೂವು ಪ್ರಾರಂಭ ಆದಮೇಲೆ ಒಂದು ನಮಗೆ ಒಂದು 55-60 ದಿನಕ್ಕೆ ಕಟಾವು ಪ್ರಾರಂಭ. 2 ತಿಂಗಳು ಸುಮಾರು ಎರಡೂವರೆ ತಿಂಗಳು ಬೇಕು ಮಿನಿಮಮ್. 2 ತಿಂಗಳು ಅವಾಗ ನಾವು ಕಟಾವು ಮಾಡ್ಕೊಂಡು ಕಟಾವು ಪ್ರಾರಂಭ ಆಗ್ತವೆ. ಅದು ಸ್ವಲ್ಪ ಸ್ಯಾಂಪಲ್ ಅಂತ ಹೇಳ್ತೀವಿ, 3 ತಿಂಗಳ ನಂತರ ನಿಮಗೆ ಸಾಕಷ್ಟು ಪ್ರತಿ ವಾರದಲ್ಲಿ 2 ಸಾರಿ ನಿಮಗೆ ಕಟಾವು ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಅಂದರೆ ಹೊರಗಡೆನೂ ಬೆಳೆದಾಗ್ಲೂ ಎಷ್ಟು ಕೊಯ್ಲು ಮಾಡ್ಕೋಬೋದು ನಾವು? ಹೊರಗಡೆ ನಾವು ತೆರೆದ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆನೆ, ಯಾಕಂತೇಳಿದ್ರೆ ನಾವಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳಿರ್ತವೆ, ಕೀಟ ರೋಗ ಮತ್ತೊಂದು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ, ಮತ್ತೆ ಈ ರೀತಿ ನಮ್ಮ ಏನು ಈಗ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅದೆಲ್ಲ ಕಡಿಮೆ ಇರೋದ್ರಿಂದ ಅಲ್ಲಿ ಒಂದು ಸರ್ವೆ ಸಾಮಾನ್ಯವಾಗಿ ಇಳುವರಿ ನೋಡೋದಾದ್ರೆ 18 ಟನ್ ಅಂದ್ರೆ ತುಂಬಾ ಎಕರೆಗೆ 18 ಟನ್ ಬಹಳ, ಅದು ಅಭಾರಿ ಅಂದ್ರೆ ತುಂಬಾ ಒಳ್ಳೆ ಇಳುವರಿ ಅಂತ ನಾವು ಹೇಳ್ಬೋದು. ನಾವು ಪಾಲಿ ಮನೆ ಅಥವಾ ನಮ್ಮ ಹಸಿರು ಮನೆ ಅಲ್ಲಿ ನೋಡೋದಾದ್ರೆ ಅಲ್ಲಿ 35-40 ಟನ್ ನಾವು ಕೊನೆ ಅಂತ, ಇದು ಕನಿಷ್ಠ ಅಂತ ಹೇಳಿದ್ರೆ ಈ ಒಂದು ಹಸಿರು ಮನೆಯಲ್ಲಾದ್ರೆ ನಿಮ್ಗೆ 6-9 ತಿಂಗಳ ತನಕ ನೀವು ಬೆಳೆಯನ್ನ ನಾವು ಕಾಪಾಡ್ಕೋಬಹುದು. ಆದ್ರೆ ನಮ್ಮ ಈ ಒಂದು ತೆರೆದ ಜಾಗದಲ್ಲಾದ್ರೆ 4 ತಿಂಗಳಿಗೆ ಈ ಬೆಳೆ ಮುಕ್ತಾಯ ಆಗ್ತದೆ. ಹಾಗಾಗಿ ಆ ಒಂದು ಇನ್ನ 2-3 ತಿಂಗಳು ಅಥವಾ 2-3 ರಿಂದ 3.5 ತಿಂಗಳು ಕಡಿಮೆ ಇರತಕ್ಕಂಥ ನಾವು ತೆರೆದ ಜಾಗದಲ್ಲಿ, ಹಾಗಾಗಿ ಅಧಿಕ ಇಳುವರಿ ಹೆಚ್ಚಿಗೆ ಇಳುವರಿ ಬರ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಇಲ್ಲಿ ಯಾವ್ಯಾವ ಕೀಟಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗತ್ತೆ? ಇದರಲ್ಲಿ ಈಗಾಗಲೇ ಹೇಳಿದಾಗ ಪ್ರತಿಯೊಂದು ಈಗ ಯಾವುದೇ ಒಂದು ಬೆಳೆ ಅಂತಂದ್ಮೇಲೆ ಈಗ ಕೀಟ ಮತ್ತು ರೋಗ ಅದಕ್ಕೆ ಇದ್ದಿದ್ದೇನೆ. ಹಾಗಾಗಿ ಇದರಲ್ಲಿ ಪ್ರಮುಖವಾಗಿ ನಾವು ಕೀಟಗಳು ನೋಡೋದಾದ್ರೆ ರಸ ಇರೋ ಕೀಟಗಳ ಕಾಟ ಬಹಳ ಜಾಸ್ತಿ ಇರುತ್ತೆ. ಜಾಸ್ತಿ ಯಾವುದೇ ಒಂದು ನೀವು ಟೊಮ್ಯಾಟೊ ತಗೊಳ್ಳಿ, ಬದನೆ ತಗೊಳ್ಳಿ, ಮೆಣಸಿನಕಾಯಿ ತಗೊಳ್ಳಿ, ಈ ರೀತಿ ಇದಕ್ಕೆ ರಸ ಇರೋ ಕೀಟಗಳನ್ನ ಬಹಳ ನಿಯಂತ್ರಣ ಮಾಡ್ಬೇಕತ್ತೆ. ಉದಾಹರಣೆ ಹೇಳಿದ್ರೆ ನಾವು ಬಿಳಿ ಏನು ಅಂತ ಹೇಳ್ತೀವಿ, ಅಥವಾ ಥ್ರಿಪ್ಸ್ ಅಂತ ಹೇಳ್ತೀವಿ, ಅಥವಾ ಏಫಿಡ್ಸ್ ಅಂತ ಹೇಳ್ತೀವಿ, ಏನು ಅಂತ ಹೇಳ್ತೀವಿ, ಏಫಿಡ್ಸ್ ಅಂದ್ರೆ ಕರಿ ಏನ್ ಅಂತ ಹೇಳ್ತೀವಿ, ಆಮೇಲೆ ವೈಟ್ ಫ್ಲೈಸ್ ಬಿಳಿ ನೊಣ, ಬಿಳಿ ನೊಣ, ತದನಂತರ ನುಸಿ, ಕೆಂಪು ನುಸಿ, ಮೈಟ್ಸ್, ಆಮೇಲೆ ಕಾಯಿ ಕೊರಕ, ಈ ರೀತಿ ಪ್ರಮುಖವಾಗಿ ಈ ಒಂದು ಕೀಟಗಳು ಜಾಸ್ತಿ ಹಾವಳಿ ಈ ಪ್ರಥಮ ಹಂತದಲ್ಲಿ. ಥ್ರಿಪ್ಸ್ ಅಂದ್ರೆ ನಾವೇನು ಬಿಳಿ ಏನು ರಸ ಹೀರೋ ಕೀಟಗಳು ಪ್ರಾರಂಭ ಆಗ್ತವೆ. ಮತ್ತೆ ತದನಂತರ ನಿಮಗೆ ಕರಿ ಏನು ಸಹ ಸಮಸ್ಯೆ ಬರ್ತದೆ. ಹೂವಾಗಿ ಕಾಯಿ ಹಂತದಲ್ಲಿ ಈ ಒಂದು ನಮ್ಮ ಕಾಯಿ ಕೊರಕ ಹೆಚ್ಚಿನ ಬಾಧೆ ಪ್ರಾರಂಭ ಆಗ್ತದೆ. ಬೇಸಿಗೆ ಇದ್ರೆ ಸ್ವಲ್ಪ ತಾಪಮಾನದಲ್ಲಿ ತುಂಬಾ ಟೆಂಪರೇಚರ್ ಅಥವಾ ತುಂಬಾ ತಾಪಮಾನ ಹೆಚ್ಚಿಗೆ ಇದ್ರೆ ಆ ಹಂತದಲ್ಲಿ ನಮ್ಗೆ ಏನು ಕೆಂಪು ನುಸಿ ಅಂತ ಏನ್ ಹೇಳ್ತೀವಿ, ರೆಡ್ ಮೈಟ್ಸ್, ಅವು ಹೆಚ್ಚಿಗೆ ಬರ್ತಕ್ಕಂಥದ್ದು ಈ ಕೆಂಪು ನುಸಿ, ಅವನ್ನು ಸಹ ನಾವು ಸಮಗ್ರವಾಗಿ ಇವೆಲ್ಲವನ್ನು ಸಮಗ್ರವಾಗಿ ನಿಯಂತ್ರಣ ಕೈಗೊಳ್ಳಬೇಕು, ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ಹೇಳಿದಂಗೆ ಕೆಲವು ಹೊರಗಡೆ ಬೆಳೆದ್ರೆ ನೀವು ತಡೆಗೋಡೆ ಬೆಳೆಗಳನ್ನ ಹಾಕೋಬೇಕು, ಅಥವಾ ಆಕರ್ಷಕ ಬೆಳೆಗಳನ್ನ ಚೆಂಡು ಹೂವು ಬೆಳ್ಕೊಳ್ಳುವಂಥದ್ದು. ನೀವು ಉದಾಹರಣೆ ನಮ್ಮ ಥ್ರಿಪ್ಸ್ ಅಂತ ಏನ್ ಹೇಳ್ತೀವಿ, ಥ್ರಿಪ್ಸ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ಗೊತ್ತಿರೋ ಹಂಗೆ ಇಮಿಡಾಕ್ಲೋಪ್ರಿಡ್ ಅಂತ ಇದೆ, ಅದನ್ನ 0.5 ಮಿಲಿ ಒಂದು ಬಳಕೆ ಮಾಡಿ ಲೀಟರ್ ನೀರಿಗೆ ಸಿಂಪರಣೆ ಮಾಡ್ಕೊಳ್ಬಹುದು. ಈ ಎಲ್ಲಾ ಕೀಟಗಳಿಗೆ ಆದಷ್ಟು ನಾವು ಬಟಾನಿಕಲ್ಸ್ ಅಂತ ಏನ್ ಹೇಳ್ತೀವಿ, ಸಸ್ಯ ಆಧಾರಿತ ಒಂದು ಕೀಟನಾಶಕಗಳನ್ನ ಬಳಕೆ ಮಾಡಿ, ಅದರಲ್ಲೂ ನಮ್ಗೆ ಬಹಳ ಎಲ್ಲ ರೈತರಿಗೆ ಚಿರಪರಿಚಯ ಬೇವಿನ ಮೂಲಕ ಅದರಲ್ಲಿ ಬೇವಿನ ಎಣ್ಣೆ ಲಭ್ಯ ಇದೆ ಮಾರುಕಟ್ಟೆಯಲ್ಲಿ. ಬೇವಿನ ಸೋಪು ನಮ್ಮ ಭಾರತೀಯ ಸೂತ್ಗಣಿಕೆ ಸಂಶೋಧನಾ ಸಂಸ್ಥೆಯವರು ಒಂದು ಬೇವಿನ ಸೋಪೇನೆ ಬಿಡುಗಡೆ ಮಾಡತಕ್ಕಂಥದ್ದು. ಆಮೇಲೆ ಇನ್ನ ನಾವೇನೆ ರೈತರೇನೆ 4% ಬೇವಿನ ಕಷಾಯನ ಉತ್ಪಾದನೆ ಮಾಡಿಕೊಂಡು ನಾವು ಸಿಂಪರಣೆ ಮಾಡಿದಾಗ, ನಾವು ಯಾವುದೇ ಒಂದು ಕ್ರಿಮಿ ನಾವು ಏನು ರಾಸಾಯನಿಕ ಕೀಟನಾಶಕವನ್ನು ಬಳಕೆ ಮಾಡಿದಾಗ ನಾವು ಪ್ರತಿ ಸಾರಿನೂ ಅಂದ್ರೆ ಒಂದಾದ್ಮೇಲೆ ಮತ್ತೊಂದು ನಾವು ಸಿಂಪರಣೆ ಮಾಡ್ತೀವಿ ಅಂದ್ರೆ ರಾಸಾಯನಿಕ ಕೀಟನಾಶಕ ಆದ್ಮೇಲೆ ರಾಸಾಯನಿಕ ಕೀಟನಾಶಕ ಬಳಕೆ ಮಾಡ್ಕೋಬಾರ್ದು. ಅದರ ಪರ್ಯಾಯವಾಗಿ ಒಂದು ಸಾರಿ ನಾವು ರಾಸಾಯನಿಕ ಮಾಡಿದ್ರೆ ಮತ್ತೊಂದು ಬೇವಿನ ಅದೇ ನಾವು ಗಿಡದ ಮೂಲದಿಂದ ಬರ್ತಕ್ಕಂಥ ಇವನ್ನ ಬಳಕೆ ಮಾಡಬಹುದು. ಅದರಲ್ಲಿ ಬೇವಿನ ಸೋಪ್ ಆಗ್ಬೋದು ಅಥವಾ ಒಂಗೆ ಸೋಪ್ ಆಗ್ಬೋದು, ಬೇವಿನ ಎಣ್ಣೆ ಆಗ್ಬೋದು, ಒಂಗೆ ಸೋಪ್ ಆಗ್ಬೋದು. ಈ ರೀತಿ ಕಷಾಯಗಳನ್ನ ನಾವು ಸಿಂಪರಣೆ ಮಾಡ್ಕೊಂಡು ನಿಯಂತ್ರಣ ಮಾಡ್ಕೋಬೇಕಾಗ್ತದೆ. ಮತ್ತೆ ಬೇರ್ ಗಂಟು ರೋಗನು ಬರುತ್ತೆ ಅಲ್ವಾ ಇದರಲ್ಲಿ? ಇದು ಬೇರ್ ಗಂಟು ರೋಗ ಅನ್ನೋದಕ್ಕಿಂತ ಇದು ಜಂತು, ಬೇರ್ ಜಂತು ರೋಗ, ಜಂತು ಹುಳ, ಏನನ್ನು ನಿಮಾಟೋಡ್ಸ್ ಅಂತ ಹೇಳ್ತೀವಿ, ಇದು ತುಂಬಾ ಸಮಸ್ಯೆ. ಅದರಲ್ಲೂ ನಾವು ಹೇಗೆ ಮತ್ತೆ ನಮ್ಮ ಹಸಿರು ಮನೆಯಲ್ಲಿ ಬೆಳೆದಾಗ ಈ ಬೇರುಗಂಟು ಸಮಸ್ಯೆ ಜಾಸ್ತಿ. ಬೆಳೆ ಪರಿವರ್ತನೆ, ಅದರಲ್ಲೂ ಬೆಳೆ ಪರಿವರ್ತನೆ ಅಂತ ಹೇಳಿದ್ರೆ ನಾವು ಒಂದು ನಾವು ಟೊಮೊಟೊ ಬೆಳೆದ ಮೇಲೆ ನೆಕ್ಸ್ಟ್ ನಾವು ಟೊಮೊಟೊನೇ ಹಾಕ್ಬಾರ್ದು, ಅಥವಾ ನಾವು ದೊಣ್ಣೆ ಮೆಣಸಿನಕಾಯಿ ಬೆಳೆದ್ರೆ ದೊಣ್ಣೆ ಮೆಣಸಿನಕಾಯಿ ಹಾಕ್ಬಾರ್ದು. ಅದು ಪರ್ಯಾಯವಾಗಿ ನಮ್ಮ ಅದರಲ್ಲೂ ಈ ಚೆಂಡು ಒಂದು ಬೆಳೆ ಬೆಳೆದ ಆಮೇಲೆ ತೆಗೆದ್ರೆ, ಯಾಕಂದ್ರೆ ಚೆಂಡು ಬೇರುಗಳು ಈ ಈ ಹುಳನ ಬೇರು ಜಂತು ಹುಳನ ಎಲ್ಲ ಆಕರ್ಷಣೆ ಆಗಿ ಎಲ್ಲ ಬೇರಿಗೆ ಸೇರ್ಕೊಳ್ತವೆ. ಆಮೇಲೆ ನಾವು ಕಿತ್ತು ಅದನ್ನು ನಾಶ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಆ ಒಂದು ಜಂತು ಹುಳಿನ ಪ್ರಮಾಣ ಕಡಿಮೆ ಆಗ್ತದೆ. ನೆಕ್ಸ್ಟ್ ಬೆಳೆ ಹಾಕಿದಾಗ ಅದಕ್ಕೆ ಅಷ್ಟು ತೊಂದರೆ ಆಗೋದಿಲ್ಲ. ರೈತ ಬಾಂಧವರೇ, ತಮಗೆ ಈ ಒಂದು ದೊಣ್ಣೆ ಮೆಣಸಿನಕಾಯಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಿ ಜಿ ಹನುಮಂತರಾಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9886118815. ದೂರವಾಣಿ ಸಂಖ್ಯೆ ನಾನು ಮತ್ತೊಮ್ಮೆ ಕೇಳಿ, 9886118815. ತುಂಬ ಸಂತೋಷ ಡಾಕ್ಟರ್ ಹನುಮಂತರಾಯ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ದೊಣ್ಣೆ ಮೆಣಸಿನಕಾಯಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ದೊಣ್ಣೆ ಮೆಣಸಿನಕಾಯಿ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ಸಹ ಪ್ರಾಧ್ಯಾಪಕರಾದ ಡಾ ಬಿ ಜಿ ಹನುಮಂತರಾಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಮೂಡಿಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 meters, ಅಂದರೆ 612 kilohertz. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹಯೋಗದಲ್ಲಿ. 7:45